ಎಸ್ಎಂ ಮಾನ್ಯ ವಹಿಸಲಿದ್ದಾರೆ. ರಾಷ್ಟಕವಿ ಕುವೆಂಪು ಅವರ 121ನೇ ಜನ್ಮದಿನದ ಅಂಗವಾಗಿ ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಪಾತ್ರಾವಲೋಕನದ ಕುರಿತು ಇಂದು ವಿಶೇಷ ಉಪನ್ಯಾಸ ಏರ್ಪಡಿಸಲಾಗಿತ್ತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ ಗಾಯತ್ರಿ ಕೆಎಂ ಮಾತನಾಡಿ, ಕುವೆಂಪು ಸಾಹಿತ್ಯದಲ್ಲಿನ ವೈಚಾರಿಕತೆಯನ್ನು ರೂಢಿಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2025ಕ್ಕೆ ವಿದಾಯ ಹೇಳಿ 2026 ಸ್ವಾಗತಿಸಲು ಕ್ಷಣಗಣನೆ. ರಾಜಧಾನಿ ಬೆಂಗಳೂರಿನಲ್ಲಿ ಬಿಗಿ ಭದ್ರತೆ. ರಾಜ್ಯದ ಇತರೆಡೆಗಳಲ್ಲೂ ಹೊಸ ವರ್ಷದ ಸ್ವಾಗತಕ್ಕೆ ಭರದ ತಯಾರಿ. ಪ್ರವಾಸಿ ತಾಣಗಳಲ್ಲಿ ಕಟ್ಟೆಚ್ಚರ. ಕೋವಿಡ್ ಪ್ರಕರಣ ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ ನ್ಯಾಯಾಧೀಶ ಮೈಕೆಲ್ ಡಿಕುನ್ಹಾ. ಹಾಗೂ ಕೋಗಿಲು ಲೇಔಟ್ ತೆರವು ಪ್ರಕರಣ, ನಿವಾಸಿಗಳ ಪೌರತ್ವದ ಬಗ್ಗೆ ಎನ್ಐಎ ತನಿಖೆಗೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕೃಷಿರಂಗದಲ್ಲಿ ಕೇಳಿ, ಕಾಫಿ ಉದ್ಯಮ ಹಾಗೂ ಮಾರುಕಟ್ಟೆಯ ಚಟುವಟಿಕೆಗಳು. ಈ ಕುರಿತು ಸಕಲೇಶ್ಪುರ ತಾಲೂಕು ಬಾಳ್ಳುಪೇಟೆಯ ಬಿಎಂ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ಉದ್ಯಮ ಹಾಗೂ ಮಾರುಕಟ್ಟೆಯ ಚಟುವಟಿಕೆಗಳ ಕುರಿತಂತೆ ಸಕಲೇಶಪುರ ತಾಲೂಕು ಬಾಳ್ಳುಪೇಟೆಯ ಬಿಎಂ ಮೋಹನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿಯ ಉದ್ಯಮ ಹಾಗೂ ಮಾರುಕಟ್ಟೆಯ ಬೆಳವಣಿಗೆಗಳನ್ನು ಕುರಿತು ಮಾತನಾಡ್ತಾ ಇದ್ದಾರೆ ಸಕಲೇಶಪುರ ತಾಲೂಕು ಬಾಳ್ಳುಪೇಟೆ ಸಮೀಪದ ಮಲ್ಲೇಶ್ವರ ಎಸ್ಟೇಟ್ನ ಬೆಳೆಗಾರರಾದಂತಹ ಬಿಎಂ ಮೋಹನ್ ಕುಮಾರ್ ಅವರು. ಮೋಹನ್ ಕುಮಾರ್ ಅವರು ಅನುಭವಿ ಕಾಫಿ ಬೆಳೆಗಾರರು. ಸುಮಾರು 50 ವರ್ಷಗಳಿಗೂ ಅಧಿಕ ಈ ಒಂದು ಕಾಫಿ ಉದ್ಯಮದಲ್ಲಿ ಮತ್ತು ಕೃಷಿಯಲ್ಲಿ ಅವ್ರಿಗೆ ಅನುಭವ ಇರುವಂಥದ್ದು. ಕಾಫಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಅಧ್ಯಯನವನ್ನು ಅವರು ಮಾಡಿದ್ದಾರೆ. ಕಾಫಿಯ ವಿವಿಧ ಮುಖಗಳನ್ನು, ವಿವಿಧ ಆಯಾಮಗಳನ್ನು ಕುರಿತು ಬಹಳ ಸೊಗಸಾಗಿ ಅವರು ಮಾತನಾಡ್ತಾರೆ. ಈ ಕಾಫಿ ಮಾರುಕಟ್ಟೆಯ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಒಂದು ಕುತೂಹಲ ಇದ್ದೇ ಇದೆ. ಹಿಂದೆ ಇವತ್ತೇನು ಮಾರುಕಟ್ಟೆ ಇದೆಯೋ ಆ ಒಂದು ಮಾರುಕಟ್ಟೆ ಇರಲಿಲ್ಲ. ಆಗ ಮುಕ್ತವಾದಂತಹ ಮಾರುಕಟ್ಟೆ ಇತ್ತು. ಮುಕ್ತ ಮಾರುಕಟ್ಟೆ ಬರುವ ಮುನ್ನ ನಿಯಂತ್ರಿತ ಮಾರುಕಟ್ಟೆ ಇತ್ತು. ನಿಯಂತ್ರಿತ ಮಾರುಕಟ್ಟೆಗೂ ಮುನ್ನ ಬೇರೆ ತರಹದ ಒಂದು ಮಾರುಕಟ್ಟೆ ವ್ಯವಸ್ಥೆ ಕಾಫಿಗೆ ಸಂಬಂಧಪಟ್ಟ ಹಾಗೆ ಇತ್ತು. ಇದು ಹೇಗೆ ಬೆಳವಣಿಗೆಯನ್ನ ಕಂಡುಕೊಂಡು ಬಂತು, ಇವತ್ತಿನ ಪರಿಸ್ಥಿತಿ ಹೇಗಿದೆ, ಕಾಫಿಗೆ ಯಾಕೆ ಇಷ್ಟು ಬೆಲೆ ಬಂದಿದೆ, ಇಷ್ಟು ಬೆಲೆಯನ್ನ ನಮ್ಮ ಬೆಳೆಗಾರರು ಹೇಗೆ ಸ್ವೀಕರಿಸಬೇಕು ಮತ್ತು ಹೇಗೆ ಸಂಭ್ರಮಿಸಬೇಕು ಅನ್ನುವಂಥ ವಿಚಾರಗಳನ್ನು ಮೋಹನ್ ಕುಮಾರ್ ಅವರು ಹಂಚಿಕೊಳ್ತಾ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಫಿಯ ಬಗ್ಗೆ ತುಂಬಾ ಚೆನ್ನಾಗಿ ಅನೇಕ ಸಂಗತಿಗಳನ್ನು ತಾವು ತಿಳಿದುಕೊಂಡಿದ್ದೀರಿ, ಯಾಕೆ ಕಾಫಿಯ ಬಗ್ಗೆ ಇಷ್ಟೊಂದು ಕುತೂಹಲ ಮತ್ತು ಆಸಕ್ತಿ? ಸರ್, ನಾನು ಮೂಲತಃ ಕಾಫಿ ಕುಟುಂಬದಿಂದಲೇ ಬಂದವನು. ಸಣ್ಣದ್ರಿಂದನು ನಾನು ಪ್ರಾಥಮಿಕ ಶಾಲೆಗೆ ಹೋಗ್ತಿದ್ದಾಗ್ಲಿಂದ ನನ್ನ ಬುದ್ಧಿ ತಿಳಿದಾಗ್ಲಿಂದನು ನಮ್ಮ ತಂದೆಯವರು ಮತ್ತು ಅಣ್ಣಂದಿರು ಕಾಫಿಯ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇದ್ದಿದ್ದು, ಹೆಚ್ಚು ವ್ಯವಹಾರ ಮಾಡ್ತಾ ಇದ್ದಿದ್ದು. ಆಗ ನಮಗೆ ಭಾರಿ ಹತ್ತಿರದ ಒಡನಾಟ ಇತ್ತು. ಹಾಗಾಗಿ ಕಾಫಿ ಕೃಷಿ ಬಗ್ಗೆ ವಿಶೇಷವಾದ ಒಲವು ನಮಗೆ ಮೊದಲಿಂದಲೂ ಇತ್ತು. ಹಾಗಾಗಿ ನಾನು ನನ್ನ ವಿದ್ಯಾಭ್ಯಾಸ ಮುಗಿದ ಕೂಡಲೇ ಪುನಃ ಬಂದು ನಾನು ತೊಡಗಿಸ್ಕೊಂಡಿದ್ದು ಕಾಫಿ ಕೃಷಿಯಲ್ಲೇ. ಸೊ ಆಗ್ಲಿಂದನೂ ಈ ಕಾಫಿ ಏಳು ಬೀಳುಗಳು, ಇದರದ್ದು ಸಂಕಷ್ಟಗಳು ಸ್ವಲ್ಪ ಅರಿವಾಗ್ತಾ ಬಂತು. ಮೊದಲು ನನಗೂ ಇಷ್ಟು ಕ್ಲೇಶಗಳು ಇದ್ದಾವೆ ಅಂತೇಳಿ ನನಗೆ ಗೊತ್ತಾಗಲಿಲ್ಲ. ಕಾಫಿ ಕೃಷಿಗೆ ಬಂದ ಮೇಲೆ ನನಗೆ ಇದರದ್ದೆಲ್ಲ ಅರಿವಾಗ್ತಾ ಹೋಯಿತು. ಆಗ ನಾನು ದೀರ್ಘವಾಗಿ ಅಭ್ಯಾಸ ಮಾಡ್ತಾ ಹೋದೆ. ಹೀಗೆ ದೀರ್ಘ ಅಭ್ಯಾಸ ಮಾಡ್ತಾ ಹೋದಾಗ ಇದು ಕಾಫಿ ಎಲ್ಲಿಂದ ಮಾರುಕಟ್ಟೆಗಳು ಪ್ರಾರಂಭ ಆಯಿತು, ಹೇಗಾಯಿತು ಅನ್ನೋದನ್ನು ನಾನು ಒಂದು ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದಾಗ, ಮೊದಲು ಬಾಬಾಬುಡನ್ ಹಿಲ್ಸ್ ಏನಿದೆ ಅಲ್ಲಿಂದ ಕಾಫಿ ಕೃಷಿ ಆರಂಭ ಆಯಿತು ಅನ್ನೋದು ಇತಿಹಾಸ. ಅದು ಆಗಲಿಲ್ಲ, ಬ್ರಿಟಿಷ್ನವರು ಆಡಳಿತ ಇದ್ದಂಥ ಕಾಲ, ಆಗನೂ ಕೂಡ ಕಾಫಿ ಮಾರಲಿಕ್ಕೆ ತುಂಬ ತೊಂದರೆಗಳಿತ್ತು. ಆದರೆ ನಮ್ಮ ವರ್ಲ್ಡ್ ವಾರ್, ಒಂದು ಪ್ರಾಪಂಚಿಕ ಯುದ್ಧ ಏನಿತ್ತು 32-33 ಇಸವಿನಲ್ಲಿ, ಅತ್ಯಂತ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಕುಸಿತ ಆಯಿತು. ದ ಗ್ರೇಟ್ ಡಿಪ್ರೆಷನ್ ಅಂತ ಏನು ನಾವು ಕರಿತೀವಿ, ಆ ಗ್ರೇಟ್ ಡಿಪ್ರೆಷನ್ 32-33 ಬಂತು. ಕಾಫಿ ಮಾರಾಟ ಮಾಡಲಿಕ್ಕೆ ಆಗದೇ ಇರೋಂಥ ಸ್ಥಿತಿ ಬಂದಾಗ ಕಾಫಿ ಆಕ್ಟ್ ಅಂತ ಒಂದು 36 ಮಾಡಿದರು 1936 ಇಸವಿನಲ್ಲಿ. 42 ಇಸವಿನಲ್ಲಿ ಕಾಫಿ ಪೂಲಿಂಗ್ ಸಿಸ್ಟಮ್ ಮಾಡಿ ಕಾಫಿ ಬೋರ್ಡ್ ಸ್ಥಾಪನೆ ಆಯಿತು. ಐವರ್ ಬುಲ್ ಅವರು ಈ ಕಾಫಿ ಬೋರ್ಡ್ ಅನ್ನು ಸ್ಥಾಪನೆ ಮಾಡಿ ವ್ಯವಸ್ಥಿತವಾಗಿ ಒಂದು ಮಾರುಕಟ್ಟೆಯನ್ನು ಮಾಡಬೇಕು ಅಂತೇಳಿ ಮಾಡಿದರು. ಅದು ತುಂಬ ಕಾಲ ಸ್ವಲ್ಪ ಕಷ್ಟನೇ ಆಯಿತು. ಆಗ ಇಂಟರ್ನ್ಯಾಷನಲ್ ಕಾಫಿ ಅಗ್ರಿಮೆಂಟ್ ಅಂತ ಒಂದು ಆಯಿತು. ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್ ಅವರು ಒಂದು ಬೆಳೀತಕ್ಕಂಥ ಮತ್ತು ಕನ್ಸ್ಯೂಮ್ ಮಾಡ್ತಕ್ಕಂಥ ಅಂದರೆ ಉಪಯೋಗಿಸ್ತಕ್ಕಂಥ ದೇಶಗಳನ್ನ ಎಲ್ಲರನ್ನೂ ಒಡಗೂಡಿಸಿ ಒಂದು ಇಂಟರ್ನ್ಯಾಷನಲ್ ಕಾಫಿ ಅಗ್ರಿಮೆಂಟ್ ಮಾಡಿದರು. ಈ ಇಂಟರ್ನ್ಯಾಷನಲ್ ಕಾಫಿ ಅಗ್ರಿಮೆಂಟ್ನ ಸೂಪರ್ವೈಸ್ ಮಾಡ್ತಾ ಇದ್ದಿದ್ದು ಇಂಟರ್ನ್ಯಾಷನಲ್ ಕಾಫಿ ಆರ್ಗನೈಸೇಷನ್. ಇದರಲ್ಲಿ ಮೂಲತೆ ಏನು ಅಂತ ಹೇಳಿದ್ರೆ, ಕಾಫಿ ಬೆಳೆ ತುಂಬ ಕುಸಿತಕ್ಕೆ ಬಂದರೆ, ಅಂದರೆ 1 ಪೌಂಡ್ ಕಾಫಿಗೆ 90 ಸೆಂಟ್ಗಿಂತ ಕೆಳಗಡೆ ಬಂದರೆ, ಆಗ ಕಾಫಿನ ಹೆಚ್ಚು ಮಾರುಕಟ್ಟೆಗೆ ಬೆಳೆದಾಗೆ ನಿಯಂತ್ರಣ ಮಾಡ್ತಾ ಇದ್ರು. ಮತ್ತೆ 140 ಸೆಂಟ್ಗಿಂತ ಹೆಚ್ಚಾಗಿ ಹೋದಾಗ ಹೆಚ್ಚು ಬಿಡುಗಡೆ ಮಾಡಿ 190-140 ಪ್ರೈಸ್ ಬ್ಯಾಂಡ್ನ ಆದಷ್ಟು ಕಾಪಾಡ್ತಾ ಇದ್ರು. ಇದು 89 ಇಸವಿವರೆಗೂ ಇದೇ ತರ ಬಂತು. ಏನ್ ನಿಯಂತ್ರಣ ಮಾತುಕತೆ ಇತ್ತು ಅದನ್ನು ಕೋಟಾ ಸಿಸ್ಟಮ್ ಅಂತ ಕರಿತಾ ಇದ್ರು. 4 ಜುಲೈ 1989 ಈ ಕೋಟಾ ಸಿಸ್ಟಮ್ ಜಾರಿಯಲ್ಲಿತ್ತು. ಆಮೇಲೆ ಬ್ರೆಜಿಲ್ ಮತ್ತು ಅಮೆರಿಕದ ಒಡಂಬಡಿಕೆ ಆಗದೇ ಇರೋ ಕಾರಣ ಈ ಕೋಟಾ ಸಿಸ್ಟಮ್ ರದ್ದಾಗಿ ಆಗ ಪುನಃ ಜಾಗತಿಕ ಮಾರುಕಟ್ಟೆಯಲ್ಲಿ ಓಪನ್ ಮಾರ್ಕೆಟ್ ಬಂತು. ಭಾರತದಲ್ಲಿ ಇದು ಮುಂದುವರಿತಾ ಬಂತು. 1991 ಇಸವಿನಲ್ಲಿ ಫ್ರೀ ಮಾರ್ಕೆಟಿಂಗ್ ಬೇಕು ಅಂತ ಬೆಳೆಗಾರರದ್ದು ಒಂದು ದೊಡ್ಡ ಒಂದು ಆಂದೋಲನ ಶುರು ಮಾಡಿದರು. ಆ ಫ್ರೀ ಮಾರ್ಕೆಟಿಂಗ್ ಬೇಕು ಅಂತೇಳಿ ಒಂದೇ ಸರಿ ನಿಯಂತ್ರಣದಿಂದ ಹೇಗೆ ಆಚೆ ಬರಬೇಕು ಅಂತ ಕಾಫಿ ಬೋರ್ಡ್ಗೂ ಗೊಂದಲ ಆಗಿ, ಆಗ ಅವರು ಒಂದು ISQ ಮತ್ತು FSQ ಅಂತ ಎರಡು ರಿಲೀಸ್ ಮಾಡಿದರು ಕಾಫಿನ. ಒಂದು ಇಂಟರ್ನಲ್ ಸೇಲ್ ಕೋಟಾ, ಅದರಲ್ಲಿ 30% ಕಾಫಿನ ನಾವು ಮುಕ್ತ ಮಾರುಕಟ್ಟೆಗೆ ಮಾಡೋದು, 70% ಪೂಲಿಂಗ್ ಸಿಸ್ಟಮ್ ಮಾಡೋದು, ಮತ್ತೆ ಅದಾದ್ಮೇಲೆ ಫ್ರೀ ಸೇಲ್ ಕೋಟಾ ಅಂತ ಮಾಡಿದ್ರು. ಯಾರು ಬೇಕಾದರೂ ಕಾಫಿನ ಯಾರಿಗೆ ಬೇಕಾದರೂ ಮಾಡಬಹುದು ಅನ್ನೋರು ಬಂದು ಮುಕ್ತ ಮಾರುಕಟ್ಟೆಗೆ ಬಂತು. ಈ ಮುಕ್ತ ಮಾರುಕಟ್ಟೆಗೆ ಬಂದ ಮೇಲೆ ಕಾಫಿ ಮಾರಾಟ ಆಗಲೂ ತುಂಬಾ ಕುಸಿತ ಕಂಡಿತು. 1994-95 ತುಂಬಾ ಡಿಪ್ರೆಸ್ ಆಗಿ ಕಾಫಿನ 38 ಸೆಂಟ್ ರೋಬಸ್ಟ ಕಾಫಿಗೆ ಮಾರಾಟ ಆಯಿತು. ಅರೇಬಿಕ ಕಾಫಿ 58 ಸೆಂಟ್ ಪರ್ ಪೌಂಡ್ ಕಾಫಿ ಆಯಿತು. ಆಗ ರೋಬಸ್ಟ ಕಾಫಿ ಒಂದು ಚೀಲ ಅಕ್ಕಿ ತೌಡಿಗಿಂತ ಕಮ್ಮಿ ಬೆಲೆಗೆ ಮಾರಾಟ ಆಯಿತು. ರೋಬಸ್ಟ ಚೆರಿ ಕಾಫಿ 400 ರೂಪಾಯಿ 50 ಕೆಜಿ ಚೀಲಕ್ಕೆ, ಅಂದರೆ 8 ರೂಪಾಯಿಗೆ ಕಾಫಿ ಮಾರಾಟ ಆಗಿದೆ ಒಂದು ಚೀಲಕ್ಕೆ. ಆವಾಗ ತುಂಬಾ ದೊಡ್ಡ ಒಂದು ಮಟ್ಟದ ತೊಂದರೆಗೆ ಸಿಗಾಕೊಂಡು ಕಾಫಿ ತೋಟಗಳು. ಆಗ ಬ್ಯಾಂಕ್ ಬಡ್ಡಿನೂ ಕಟ್ಟಕ್ಕಾಗದೆ ಗೌರ್ಮೆಂಟ್ ಹತ್ರ ಹೋಗಿ ನಾವು ರೆಪ್ರೆಸೆಂಟೇಷನ್ಸ್ ಕೊಟ್ಟು ತುಂಬಾ ಮಾಡಿದ ಮೇಲೆ SCTL ಅಂತೇಳಿ ಒಂದು ಸ್ಪೆಷಲ್ ಕಾಫಿ ಟರ್ಮ್ ಲೋನ್ ಪ್ಯಾಕೇಜ್ ಅಂತೇಳಿ ಅಡ್ವಾನ್ಸಸ್ ಏನ್ ಕೊಟ್ಟಿದ್ರು. ಕ್ರಾಪ್ ಐಪತಿಕೇಶನ್ ವರ್ಷ ಕಟ್ಟಕ್ಕಂಥದ್ದು, ನಮ್ದು ಟರ್ಮ್ ಲೋನ್ ಆಗಲಿಲ್ಲ, ಅದು ವರ್ಷ ಕಟ್ಟಬೇಕು, ಬಟ್ ಕಟ್ಟದೇ ಇದ್ದ ತಕ್ಷಣ ಡಿಫಾಲ್ಟರ್ ಆಗೋದು. ಆ ಒಂದು ಪರಿಸ್ಥಿತಿಯಿಂದ ತೆಗೆದು ಸ್ಪೆಷಲ್ ಕಾಫಿ ಟರ್ಮ್ ಲೋನ್ ಪ್ಯಾಕೇಜ್ ಅಂತೇಳಿ ಮಾಡಿ ಒಂದು ವಿದರ್ಭ ಪ್ಯಾಕೇಜ್ ಅಲ್ಲಿ ಏನು ಇವರಿಗೆ ಎಲ್ಲ ಬಡ್ಡಿ ಮತ್ತೆ ಅಸಲೆಲ್ಲ ಮನ್ನಾ ಮಾಡಿದ್ರು, ಆ ಒಂದು ಸಿಸ್ಟಮ್ನ ಅಳವಡಿಸಿಕೊಂಡು ಕಾಫಿನಲ್ಲಿ ಪುನಃ ಒಂದು ಟರ್ಮ್ ಲೋನ್ ಪ್ಯಾಕೇಜ್ ಕೊಟ್ಟು ಅದರಲ್ಲಿ ಸ್ವಲ್ಪ ವಿದರ್ಭ ಪ್ಯಾಕೇಜ್ ಅಲ್ಲಿ ನಮಗೆ ಹಣನೂ ಬಿಟ್ಕೊಟ್ರು ನಾವು ಕಟ್ಟತಕ್ಕಂಥ ಬಡ್ಡಿಯನ್ನ. ಈ ಪರಿಸ್ಥಿತಿಗಳು ಯಾಕೆ ಬಂತು ಅಂತ ಯೋಚನೆ ಮಾಡಿದರೆ, ಕಾಫಿ ಮೊದಲಿಂದಲೂ ನಿಯಂತ್ರಣಗೊಳ್ತಾ ಇರೋದಕ್ಕಂಥದ್ದು ನ್ಯೂಯಾರ್ಕ್ ಮತ್ತು ಲಂಡನ್ ಮಾರುಕಟ್ಟೆಯಲ್ಲಿ ಕಾಫಿ ಮಾರುಕಟ್ಟೆ ನಿರ್ಧಾರ ಆಗ್ತಾ ಇರೋದು. ಇಲ್ಲಿ ಏನಂತ ಹೇಳಿದ್ರೆ, ನಾವು ಏನು ಮಾರಾಟ ಕಾಫಿನ ಮಾಡ್ತೀವಿ ಅದು ಫಿಸಿಕಲ್ ಮೂವ್ಮೆಂಟ್ ಅಲ್ಲ, ಇದು ಪೇಪರ್ ಟ್ರೇಡಿಂಗ್ ಆಗ್ತಾ ಇರ್ತದೆ. ಅಂದರೆ ಇದು ಬಹುಶಃ ಸಟ್ಟಾ ಮಾರುಕಟ್ಟೆ ಅಂತ ಏನು ಕರಿತೀವಿ, ಅಲ್ಲಿ ಯಾವುದೋ ಒಂದು ಮಾನದಂಡದ ಮೇಲೆ ಇದು ಮಾರುಕಟ್ಟೆ ಆಪರೇಟ್ ಆಗ್ತಾ ಇರುತ್ತೆ. ಸೊ ನ್ಯೂಯಾರ್ಕಲ್ಲಿ ಅರೇಬಿಕ ಕಾಫಿ, ಲಂಡನ್ನಲ್ಲಿ ರೋಬಸ್ಟ ಕಾಫಿ ಮಾರಾಟ ಆಗ್ತಾ ಇರ್ತದೆ. ಇದು ತುಂಬಾ ದಿವಸ ಏರ್ಪೇರುಗಳು, ಮತ್ತೆ ಈಗಾಗಲೇ ಹೇಳಿದಾಗೆ ಕಾಫಿ ತುಂಬಾ ಕಮ್ಮಿ ಬೆಲೆಗೆ ಮಾರಾಟ ಆಗಿ ISO ಕೋಟಾ ಸಿಸ್ಟಮ್ ಎಲ್ಲ ಆದ್ಮೇಲೆ ತುಂಬಾ ತೊಂದರೆಗೆ ಸಿಗಾಕೊಂಡು ಇದು ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ, ಒಂದ್ಸರ್ತಿ ನಮ್ದು ತೋಟಗಳು ಮ್ಯಾನೇಜ್ ಮಾಡಕ್ ಆಗದೇ ಇರೋ ಅಂತ ಪರಿಸ್ಥಿತಿಗೆ ಬಂತು. ಮತ್ತೆ ಇದ್ರ ಜೊತೆಗಿನಲ್ಲಿ ಹವಾಮಾನ ವೈಪರೀತ್ಯ ತುಂಬಾ ಆಯ್ತು. ಫ್ರಾಸ್ಟ್ ಇರ್ಬೋದು ಮತ್ತು ಹೆಚ್ಚು ಮಳೆ ಇರ್ಬೋದು, ಇವೆಲ್ಲದರಿಂದ ಕಾಫಿ ಬೆಳೆ ಕಮ್ಮಿ ಆಗ್ತಾ ಬಂತು. ಇದ್ರ ಬಗ್ಗೆ ಹೇಳೋದಾದ್ರೆ 2023 ಬ್ರೆಜಿಲ್ನಲ್ಲಿ ಒಂದು ದೊಡ್ಡ ಫ್ರಾಸ್ಟ್ ಆಯ್ತು. ಅದಾದ್ಮೇಲೆ ಅದ್ರ ಜೊತೆನೇನೆ ಹೆಚ್ಚು ಮಳೆ ಕೂಡ ಆಗಿ ಅವ್ರಿಗೆ ಅಲ್ಲಿ ತುಂಬಾ ಕ್ರಾಪು ಡ್ಯಾಮೇಜ್ಗಳಾಯಿತು. ಅದೇ ಥರ ವಿಯೆಟ್ನಾಂ ಅಲ್ಲಿ ಕೂಡ ಡ್ರೌಟ್ ಇಂದ ತುಂಬಾ ಡ್ಯಾಮೇಜ್ಗಳಾಯಿತು. ಇದರಿಂದ ಒಟ್ಟು ಉತ್ಪಾದನೆಯಲ್ಲಿ ಭಾರಿ ಕುಸಿತ ಕಂಡು ಈಗ ಹಿಂದೆ ಎಂದೂ ಕಂಡಿರತಕ್ಕಂತ ಒಂದು ಹೈಯೆಸ್ಟ್ ಪ್ರೈಸ್ ಕರೆಕ್ಟಾಗಿ ನಾವು ಹೇಳಬೇಕಂತಂದ್ರೆ 2024 ಫೆಬ್ರವರಿನಲ್ಲಿ 1 ಪೌಂಡ್ ಕಾಫಿಗೆ ಅರೇಬಿಕಾಗೆ 440.85 ಸೆಂಟು ಮತ್ತೆ ರೋಬಸ್ಟ್ ಆಗಿ $5,500 ಪರ್ ಟನ್ ಆಫ್ ಕಾಫಿ ಹೋಯ್ತು. ನಮ್ಮ ಭಾರತ ಮಾರುಕಟ್ಟೆನಲ್ಲಿ ನಾವು ನೋಡಿದ್ರೆ ₹595 ಅರೇಬಿಕಾ ಇಪಿ ಕಾಫಿಗೆ ಹೋಯ್ತು, ಅಂದ್ರೆ ಕ್ಯೂರ್ಡ್ ಕಾಫಿಗೆ. ರೋಬಸ್ಟ ಬಂದು ₹490 ಮಾರಾಟ ಆಯ್ತಾ ಇತ್ತು. ಇದು ಅತಿ ಹೆಚ್ಚು ಬೆಲೆ ಅಂತ ಅನ್ನಿಸ್ತು. ಎಲ್ಲರೂ ಇವತ್ತು ಮಾತಾಡ್ತಕ್ಕಂಥದ್ದು ಅತಿ ಹೆಚ್ಚು ಬೆಲೆ ಆಗಿದೆ, ಕಾಫಿ ಬೆಳೆಗಾರರಿಗೆ ಲಾಭ ಆಗಿದೆ ಅಂತ ಒಂದು ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ. ಆದರೆ ಇವತ್ತು ಬೆಳೆಗಾರರಿಗೆ ಇರ್ತಕ್ಕಂಥ ಅಡೆತಡೆಗಳು ಎಷ್ಟಿದೆ ಅಂತ ಹೇಳಿದ್ರೆ ಹವಾಮಾನ ವೈಪರೀತ್ಯ ಇಲ್ಲೂ ಕೂಡ ಆಗ್ತಾ ಇದೆ. ನಮ್ಮ ಅರೇಬಿಕಾ ತೋಟಗಳು ಏನಿತ್ತು ಅದೆಲ್ಲ ನಶಿಸಿ ಹೋಗಿ ಸಂಪೂರ್ಣ ರೋಬಸ್ಟ ತೋಟಗಳಾಗ್ತಾ ಬರ್ತಾ ಇದೆ. ಇದನ್ನ ನೀವು ಒಂದು ವೆರೈಟಿಯಿಂದ ಇನ್ನೊಂದು ವೆರೈಟಿಗೆ ನಾವು ಚೇಂಜ್ ಮಾಡಬೇಕಾದ್ರೆ ಬಹುಶಃ 1-10 ವರ್ಷಗಳ ಕಾಲ ನಾವು ಏನು ಅದರಲ್ಲಿ ಉತ್ಪತ್ತಿ ಇಲ್ಲದೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಅದು ಒಂದು ದೊಡ್ಡ ಕಷ್ಟ. ಅದರಿಂದ ಇನ್ನೂ ಸುಮಾರು ಆರ್ಥಿಕತೆಯಿಂದ ಹೊರಗಡೆ ಬಂದಿಲ್ಲ. ಮತ್ತೆ ನಮ್ಮ ಒಳಸುರಿಗಳ ಬೆಲೆ ಇವತ್ತು ನಾನು ಒಂದು ಉದಾಹರಣೆಗೆ ಹೇಳೋದಾದ್ರೆ ಹಿಂದೆ ನಮಗೆ ನಾನು ಏನು ಹೇಳ್ತಾ ಇದ್ದೆ 77 ನಮಗೆ ಬ್ರೆಜಿಲ್ ಫ್ರಾಸ್ಟ್ನಿಂದಾಗಿ ಹೈಯೆಸ್ಟ್ ಪ್ರೈಸ್ ಆಗ ಬಂದಿತ್ತು, $3.30 ಬಂದಿತ್ತು. ಆವತ್ತು ಪೂಲಿಂಗ್ ಸಿಸ್ಟಮ್ ಇತ್ತು, ನಮಗೆ ಎಕ್ಸ್ಪೋರ್ಟಿಗೆ ಕೂಡ ಸುಂಕವನ್ನು ವಿಧಿಸಿದ್ದಾನೆ, ಮತ್ತೆ ಪರ್ಚೇಸ್ ಟ್ಯಾಕ್ಸ್ ಅಲ್ಲೂ ನಮಗೆ ಸುಮಾರು ಹಣ ಹೋಯ್ತು. ಅದು ಹೋಗಿ ಕೂಡ ನಮಗೆ 1 ಟನ್ ಆಗ ಪಾಯಿಂಟ್ ಬೇಸಿಸ್ ನಲ್ಲಿ ಪೇಮೆಂಟ್ ಮಾಡ್ತಾ ಇದ್ರು. 1 ಪಾಯಿಂಟ್ಗೆ ₹12.34 1 ಪಾಯಿಂಟ್ಗೆ 77 ಹೈಯೆಸ್ಟ್ ಬಂದಿತ್ತು. ಅದಾಗಿ 3ನೇ ವರ್ಷಕ್ಕೆ 80ನೇ ಇಸವಿಗೆ ಅಷ್ಟೊತ್ತಿಗೆ ಲೇಬರ್ ಕಾಸ್ಟ್ ತುಂಬಾ ಜಾಸ್ತಿ ಆಗಿತ್ತು. 80ನೇ ಇಸವಿನಲ್ಲಿ ಅದು ಏನ್ ನಾವು ₹12.40 ಕೊಟ್ಟಿದ್ವಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿ ₹7.80 ಒಂದು ಪಾಯಿಂಟ್ ಕಾಫಿ ಬಂತು. ಇದರಲ್ಲಿ ಸುಮಾರು ತೋಟಗಳು ಹೇಗೆ ಬಚಾವ್ ಆಗಬೇಕು ಅಂತ ಗೊತ್ತಿಲ್ಲ, ಆ ತರ ಪರಿಸ್ಥಿತಿನೂ ಕೂಡ ಬಂತು. ಇವತ್ತು ಕೂಡ ಹಾಗೆ ಆಗಿದೆ. ನ್ಯಾಷನಲ್ ಆವರೇಜ್ ತಗೊಂಡ್ರೆ ಇವತ್ತು ಕೂಡ ಬಹುಶಃ ನನ್ನ ಅಂದಾಜು ಪ್ರಕಾರ 350 ಕೆಜಿ ಅರೇಬಿಕಾ ಕಾಫಿ ಪರ್ ಏಕರ್ ಆವರೇಜ್ ಪ್ರೊಡಕ್ಷನ್ ಇದೆ ಅಂತ ನಾನು ಸಾಮಾನ್ಯವಾಗಿ ತಿಳ್ಕೊಂಡಿದ್ದೀನಿ. ರೋಬಸ್ಟನ್ನೂ 400-450 ಕೆಜಿ ಮೇಲೆ ನ್ಯಾಷನಲ್ ಆವರೇಜ್. ನಾನು ಹೇಳ್ತಾ ಇರೋದು ಒಟ್ಟು ನಮ್ಮ ಭಾರತದ ಕಾಫಿ ಉತ್ಪಾದನೆ ಅದಕ್ಕಿಂತ ಜಾಸ್ತಿ ಇಲ್ಲ. ಮತ್ತೆ ನಮ್ದು ಒಳಸುರಿಗಳ ಬೆಲೆ ನೀವು ತಗೊಂಡ್ರೆ ಹಿಂದೆ 2 ವರ್ಷಕ್ಕೆ ಹೋದ್ರೆ ನಾವೇನು ರೋಬಸ್ಟ ಪಾರ್ಶ್ಮೆಂಟ್ ಇವತ್ತು ಅರೇಬಿಕ ಪಾರ್ಶ್ಮೆಂಟ್ 29,000 ರೂಪಾಯಿವರೆಗೂ ಮಾರಿದ್ವಿ. ಹೋದ ವರ್ಷ ರೋಬಸ್ಟ ಪಾರ್ಶ್ಮೆಂಟ್ ನ 24,500 ರೂಪಾಯಿವರೆಗೂ ಮಾರಿದ್ವಿ. ಆದ್ರೆ ಅದೇ ಒಂದು 2 ವರ್ಷದ ಮೊದಲು ₹12,000 ರೋಬಸ್ಟ ಪಾರ್ಶ್ಮೆಂಟ್ಗೆ ಮತ್ತು ₹14,000 ಅರೇಬಿಕ ಪಾರ್ಶ್ಮೆಂಟ್ಗೆ ಮಾರಿದ್ವಿ. ಇವತ್ತಿನ ನಮ್ದು ಖರ್ಚಿಗೆ ಲೆಕ್ಕ ಹಾಕೊಂಡು ಏನಾದ್ರೂ ಅದೇ 12,000-14,000 ನಾವು ಮಾರಿದ್ರೆ ತೋಟ ನಡೆಸಲಿಕ್ಕೆ ಆಗೋದಿಲ್ಲ, ತೋಟ ಹಾಳುಬಿಡ್ಬೇಕಾಗತ್ತೆ. ಇವತ್ತು ಅದು ವಾಸ್ತವ ಪರಿಸ್ಥಿತಿ. ಅದು ಇವತ್ತಿಗೇನು ಅಂತ ಹೇಳಿದ್ರೆ ಬ್ಯಾಂಕಿಂದು ಸಾಲಗಳೆಲ್ಲ ತೀರಿಸಿ ಮುಂದಕ್ಕೆ ನಮಗೆ ಭಾರಿ ದೊಡ್ಡ ಲಾಭ ಏನಾಗಿಲ್ಲ. ಒಂದು ನಮಗೆ ಮಾಡಬೇಕು ಅನ್ನೋ ಒಂದು ಚೈತನ್ಯ ಸಿಕ್ಕಿದೆ. ನಮಗೆ ಒಂದು ಬ್ಯಾಂಕಿನ ಹಿಡಿತದಿಂದ ಹೊರಗಡೆ ಬಂದಿದ್ವಿ ಅಂತ ಹೇಳ್ಬೋದು. ಇದು ಭಾರಿ ದೊಡ್ಡ ಇನ್ಕಮ್ ಅಂತಾಗ್ಲಿ ಅಥವಾ ಒಂದು ಬೆಳೆಗಾರರೊಂದು ಇನ್ನ ಪರಿಸ್ಥಿತಿನೇ ಬದಲಾಗೋಯ್ತು ಅನ್ನೋ ಪರಿಸ್ಥಿತಿ ಅಂತೂ ಇಲ್ಲ. ಇದು ಕ್ಷಣಿಕ. ಇದು ಯಾವತ್ತು ನೋಡಿದ್ರು ಈ ಬೂಮ್ ಬಸ್ಟ್ ಸೈಕಲ್ ಅಂತ ಏನ್ ಕರಿತೀವಿ ನಾವು, ಅತಿ ಹೆಚ್ಚು ಬೆಲೆ ಅತಿ ಕಮ್ಮಿ ಬೆಲೆಗೆ ಮಾರಾಟ ಆಗ್ತಕ್ಕಂಥದ್ದು ಕಾಫಿನಲ್ಲಿ ನಾವು ಇತಿಹಾಸದಲ್ಲಿ ಕಂಡ್ಕೊಂಡಿರ್ತಕ್ಕಂಥ ಸತ್ಯ ಇದು. ಇದು ನೀವು 77 ಹೋದ್ರೆ 79ಕ್ಕೆ ಎಷ್ಟು ಡೌನ್ ಆಯ್ತು, ಮತ್ತೆ 85ನೇ ಇಸವಿನಲ್ಲಿ ಒಂದೇ ಒಂದು ವರ್ಷ ಇನ್ಕ್ರೀಸ್ ಆಯ್ತು ಮಾರ್ಕೆಟ್, ಮತ್ತೆ 86ರಲ್ಲಿ ಏನ್ ಕುಸಿತ ಕಂಟು, 95ರಲ್ಲಿ ಮತ್ತೆ ಫ್ರಾಸ್ಟ್ ಬಂದಿತ್ತು ಆಗ ಏನು ಹೋಯ್ತು, ಮತ್ತೆ ಅದು ಎಲ್ಲಿವರೆಗೆ ಕುಸಿತ ಕಂಟು ಅಂತ ಇದನ್ನ ನೋಡಿದ್ರೆ ಕಾಣ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಬಂದಿರತಕ್ಕಂತ ಬೆಲೆ ಇದೆ, ಇದು ಉತ್ಪ್ರೇಕ್ಷೆ ಮಾಡಿ ಹೇಳೋಂತ ಬೆಲೆ ಏನಲ್ಲ. ಇದು ಬಹುಶಃ ಇದು ನಮಗೆ ನ್ಯಾಯಯುತವಾಗಿ ಬರಬೇಕಾಗಿರ್ತಕ್ಕಂತ ಬೆಲೆ ಅಂತ ಅನ್ಕೊಂಡಿದ್ದೀನಿ. ಒಂದು ನಿಮಗೆ ಹೇಳಬೇಕು ಅಂತಂದ್ರೆ ಒಂದು ಸಮೀಕ್ಷೆ ಮಾಡಿದ್ದಾರೆ ಒಬ್ರು, ಸ್ಪಿಲ್ಲಿಂಗ್ ಬೀನ್ ಅಂತೇಳಿ ಪೇಪರ್ ಬರ್ತದೆ. ಅವರು ಹೇಳ್ತಿದ್ರೆ ಕಾಫಿ ಇಸ್ ಬೀನ್ ಸೋಲ್ಡ್ ಫಾರ್ ಟೂ ಲೋ ಫಾರ್ ಟೂ ಲಾಂಗ್ ಅಂದ್ರೆ ಕಾಫಿನ ಅತಿ ದೀರ್ಘಕಾಲದಲ್ಲಿ ಅತಿ ಕಡಿಮೆ ಬೆಲೆಗೆ ಮಾರಾಟ ಆಗಿರೋದ್ರಿಂದ ಕಾಫಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅಂತ ಆ ಸ್ಪಿಲ್ಲಿಂಗ್ ಬೀನ್ ನಲ್ಲಿ ಬರ್ತದೆ ಅದು. ಮತ್ತೆ ಇನ್ನೊಂದು ರಿಪೋರ್ಟ್ ಇದೆ, ಜಾಗತಿಕ ಮಟ್ಟದ ಒಂದು ಇನ್ಫ್ಲೇಷನ್ ನಲ್ಲಿ ಏನಿದೆ ಅದಕ್ಕೆ ಕಾಫಿ $3.30 1977 ಬಂದಿದ್ದು ರೇಟಿಗೆ, ಇವತ್ತು ಸರಿದೂಗಿಸಬೇಕಾದ್ರೆ ಎಷ್ಟು ಬರಬೇಕು ಅಂತಂದ್ರೆ $17.64 ಬರಬೇಕು ಅಂತೇಳಿ ಅದೊಂದು ಪೇಪರ್ ಇದೆ. ಇದೆಲ್ಲ ಇದು ನಾನು ಹೇಳ್ತಾ ಇರೋದಲ್ಲ, ಇದು ಎಲ್ಲ ಇರ್ತಕ್ಕಂಥ ಸತ್ಯನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾಗಿ ಇನ್ನ ಮುಂದೆ ಬೆಳೆ ಬಂತು ಅಂತೇಳಿ ಇದು ಭಾರಿ ಹೆಚ್ಚಿನ ಬೆಲೆ ಅಂತ ನಾವು ತಿಳ್ಕೊಳ್ಳೋದು ಬೇಡ. ಆದ್ರೆ ಇದು ನಾನು ಬರಬೇಕಾಗಿರ್ತಕ್ಕಂಥದ್ದು ಪ್ರಾಮಾಣಿಕವಾದ ಬೆಲೆ ಬಹಳ ಲೇಟಾಗಿ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮುಂದೆ ಏನಾಗಬೇಕು ಈ ಬೆಲೆಯಿಂದ? ಕಾರ್ಮಿಕರ ಕಷ್ಟಗಳು ತುಂಬಾ ಇದೆ ಇವತ್ತು. ಕಾರ್ಮಿಕರು ಎಲ್ಲ ಅಲಭ್ಯತೆ ತುಂಬಾ ತೊಂದರೆ ಕೊಡ್ತಾ ಇದೆ, ಒಳಸುರಿಗಳ ಬೆಲೆ ಜಾಸ್ತಿ ಆಗ್ತದೆ. ಇದರಿಂದ ನಾವು ಇಮ್ಮಿಡಿಯೇಟ್ ಆಗಿ ನೋಡಬೇಕಾಗಿರ್ತಕ್ಕಂಥದ್ದು ಮೆಕನೈಸೇಷನ್ ಅಂದ್ರೆ ಯಾಂತ್ರೀಕರಣ ಬಗ್ಗೆ ಮಾಡಿ, ಅದರಲ್ಲೂ ಹೆಚ್ಚಿಗೆ ಕಾಫಿ ಕೊಯ್ಲಿನ ಬಗ್ಗೆ ಯಾಂತ್ರೀಕರಣ ಆಗದೇ ಇದ್ರೆ ಮುಂದೆ ಕಾಫಿ ತೋಟಗಳು ಉಳಿಯೋದು ಬಹಳ ಕಷ್ಟ ಅಂತೇಳಿ ನನ್ನ ಅನಿಸಿಕೆ. ಈ ನಿಯಂತ್ರಿತ ಮಾರುಕಟ್ಟೆ ಇದೆಯಲ್ಲ, ಅದು ಇವತ್ತು ಅನೇಕ ಬೆಳೆಗಾರರಿಗೆ ಮತ್ತೆ ಇತ್ತೀಚಿನ ಯೋಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಅದರದ್ದು ಒಂದ್ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಆ ಒಂದು ನಿಯಂತ್ರಿತ ಮಾರುಕಟ್ಟೆ ಅನ್ನುವಂಥದ್ದು ಹೇಗಿರ್ತಾ ಇತ್ತು, ಅದು ಬೆಳೆಗಾರರಿಗೆ ಹೇಗೆ ಅನುಕೂಲ ಮಾಡ್ತಾ ಇತ್ತು ಮತ್ತೆ ಹೇಗೆ ಅದು ತೊಂದರೆ ಮಾಡ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿ. ನಿಯಂತ್ರಿತ ಮಾರುಕಟ್ಟೆನಲ್ಲಿ ನಾನು ಭಾರತ ದೇಶದ ಬಗ್ಗೆ ಹೇಳೋದಾದ್ರೆ ಆಗ್ಲಿ ಏನು ನಾನು ಉಚ್ಚಾರ ಮಾಡಿದೆ 42 ಇಂದ ಪೂಲಿಂಗ್ ಸಿಸ್ಟಮ್ ಅಂತ, ಇದು ಒಟ್ಟು ಕಾಫಿನ ಎಲ್ಲಾನು ನಾವು ಕಲೆಕ್ಟ್ ಮಾಡಿ ಅದನ್ನು ಬೋರ್ಡ್ ಇಂದ 15 ದಿವಸಕ್ಕೆ ಒಂದ್ಸರ್ತಿ ಆಕ್ಷನ್ ಮಾಡ್ತಾ ಇದ್ರು. ಇದರಲ್ಲಿ ಎರಡು ರೀತಿ ಇರ್ತಾ ಇತ್ತು, ಒಂದು ಎಕ್ಸ್ಪೋರ್ಟ್ಗೆ ಮತ್ತು ಇಂಟರ್ನಲ್ ಮಾರ್ಕೆಟ್. ಇದರೊಳಗೆ ಪ್ರೈಸ್ ನಿಷ್ಕರ್ಷ ಆಗ್ತಾ ಇತ್ತು. ಇದರಲ್ಲಿ ಅತಿ ಹೆಚ್ಚು ನಮಗೆ ಅನುಕೂಲ ಆಗ್ತಾ ಇದ್ದಿದ್ದು ಏನು ಅಂದ್ರೆ, ಬೆಳೆಗಾರರು ಒಂದ್ಸರಿ ಬೆಳೆದಿದ್ದ ಕಾಫಿನ ತಗೊಂಡು ಕಾಫಿ ಬೋರ್ಡಿಗೆ ಕೊಟ್ರೆ ಅವರು ಅದನ್ನ ಮಾರಾಟ ಮಾಡ್ತಾ ಇದ್ರು. ಈ ನಿಯಂತ್ರಿತ ಮಾರುಕಟ್ಟೆಯಲ್ಲಿ ಸ್ಪ್ರೆಡ್ ಆಗಿ ಮಾರ್ತಾ ಇರೋದ್ರಿಂದ ಅಂದ್ರೆ 15 ದಿವಸಕ್ಕೆ ಮಾರ್ತಾ ಇರೋದ್ರಿಂದ ಆವರೇಜ್ ಪ್ರೈಸ್ ಸಿಗ್ತಾ ಇತ್ತು. ಇದೊಂದು ಅನುಕೂಲ. ಒಂದು ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಪೂಲಿಂಗ್ ಸಿಸ್ಟಮ್ನಲ್ಲಿ ನಮ್ಮ ಕಾಫಿ ಕ್ವಾಲಿಟಿ ಗೌಣ ಆಗ್ತಾ ಬಂತು. ಯಾಕೆಂದ್ರೆ ಒಳ್ಳೆ ಕಾಫಿ ಕೊಟ್ಟವ್ರಿಗೂ ಒಂದೇ ಬೆಲೆ ಸಿಗ್ತಾ ಇತ್ತು, ಕೆಟ್ಟ ಕಾಫಿ ಕೊಟ್ಟವ್ರಿಗೂ ಒಂದೇ ಬೆಲೆ ಸಿಗ್ತಾ ಇತ್ತು. ಇದು ಅದರದ್ದು ಡಿಸ್ಅಡ್ವಾಂಟೇಜಸ್ ಪೂಲಿಂಗ್ ಸಿಸ್ಟಮ್ದು. ಮತ್ತೆ ವೈಯಕ್ತಿಕವಾಗಿ ಯಾವ ರೀತಿ ಅವರಿಗೆ ಕಾಫಿ ಕ್ವಾಲಿಟಿ ಬಗ್ಗೆ ಆಗಲಿ ಇನ್ನೊಂದಾಗ್ಲಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದು ಎರಡು ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್. ಮುಕ್ತ ಮಾರುಕಟ್ಟೆ ಆದ್ಮೇಲೆ ಅದನ್ನ ಹೇಗೆ ಸ್ವೀಕರಿಸಿದ್ರು ಬೆಳೆಗಾರರು? ಸರ್, ಮುಕ್ತ ಮಾರುಕಟ್ಟೆ ಆಗಿದ್ದು ಆ ಟೈಮಲ್ಲಿ ಕರೆಕ್ಟ್ ಆಗಿ ಮುಕ್ತ ಮಾರುಕಟ್ಟೆ ಬಂದಿದ್ದು 93ನೇ ಇಸ್ವಿನಲ್ಲಿ. 94ರಲ್ಲಿ ಸ್ವಲ್ಪ ಮುಕ್ತ ಮಾರುಕಟ್ಟೆ ಆದಾಗಲೂ ಸ್ವಲ್ಪ ರೇಟ್ ಇತ್ತು. 95ರಲ್ಲಿ ಪುನಃ ಬ್ರೆಜಿಲ್ಗೆ ಒಂದು ದೊಡ್ಡ ಫ್ರಾಸ್ಟ್ ಬಂತು. ಆಗ ಬೆಲೆಗಳು ತುಂಬಾ ಮೇಲೋಟೋಯ್ತು. ಬೆಳೆಗಾರರೆಲ್ಲ ನಾವೇನು ಯೋಚನೆ ಮಾಡಿದ್ವಿ ಅಂದ್ರೆ, ಇಷ್ಟು ದಿವಸ ಪೂಲ್ ಮಾರ್ಕೆಟಿಂಗ್ ಸಿಸ್ಟಮ್ ಅಥವಾ ವ್ಯವಸ್ಥಿತ ಮಾರುಕಟ್ಟೆಯಲ್ಲಿ ಇದ್ವಿ, ಮುಕ್ತ ಮಾರುಕಟ್ಟೆ ಬಂದ ತಕ್ಷಣ ಇದು ರೇಟ್ ಜಾಸ್ತಿ ಆಯಿತು ಅಂತ ತಿಳ್ಕೊಂಡ್ವಿ. ಅದು ಆಕ್ಚುಲಿ ಅದು ಹಾಗಾಗಲಿಲ್ಲ. ಕಾಫಿ ಹೆಚ್ಚು ಸ್ಟಾಕ್ ಇಲ್ಲದೆ ಇರೋದ್ರಿಂದ ರೇಟ್ ಜಾಸ್ತಿ ಆಯಿತು. ತದನಂತರದಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ, ಹೆಚ್ಚು ಕಮ್ಮಿ ತುಂಬಾ ಪ್ರೈಸ್ ಕೆಳಗಡೆ ಬಂದು ₹400 ರೋಬಸ್ಟ್ ಚೆರಿ ಮತ್ತೆ ₹1,200 ರೋಬಸ್ಟ ಪಾರ್ಶ್ಮೆಂಟ್ ಮಾರಾಟ ಮಾಡ್ತಿದ್ದಂತ ಕಾಲದಲ್ಲಿ ಬ್ಯಾಂಕ್ ಬಡ್ಡಿನೂ ಕಟ್ಟಕ್ಕಾಗದೆ ನಾವು ಪುನಃ ನಾವು ಹೋಗಿ ಗೌರ್ಮೆಂಟ್ ಹತ್ರ ಸಹಾಯ ಪಡ್ಕೊಂಡು ನಾವು ಅದಕ್ಕೆಲ್ಲ ಸ್ಟಾಟಿಸ್ಟಿಕ್ಸ್ ಕೊಡ್ಬೇಕಾಯ್ತು. ಎಕ್ಸ್ಪೋರ್ಟ್ ಮಾರ್ಕೆಟ್ಗೆ ಇಷ್ಟು ಹಣ ಕಟ್ಟಿದೀವಿ ಮತ್ತೆ ಟ್ಯಾಕ್ಸ್ಗಳಿಗೆಲ್ಲ ಇಷ್ಟು ಹಣ ಹೋಗಿದೆ ಅಂತೆಲ್ಲ ಹೇಳಿ ನಮಗೆ ಸ್ವಲ್ಪ ನೀವು ವಾಪಸ್ಸು ಮನ್ನಾ ಮಾಡಬೇಕು ಅಂತ ಹೇಳಿದಾಗ ಆ ವಿದರ್ಭ ಪ್ಯಾಕೇಜ್ ಅಂತ ಇಂಟ್ರೊಡ್ಯೂಸ್ ಮಾಡಿ ಸ್ವಲ್ಪ ಬಡ್ಡಿನೂ ಬಿಟ್ಟರು ಮತ್ತೆ ಕೆಲವು ಸ್ವಲ್ಪ ಅಸಲು ಮನ್ನಾ ಆಯ್ತಾ ಬಂದು ಮತ್ತೆ ಈ ಕೋಆಪರೇಟಿವ್ ಸೊಸೈಟಿನಲ್ಲಿ ಸಂಪೂರ್ಣವಾಗಿ ಸಾಲ ಮನ್ನಾನೂ ಆಯಿತು ಒಂದು ಸರ್ತಿ. ಇದು ಮುಕ್ತ ಮಾರುಕಟ್ಟೆಯಲ್ಲಿ ಈಗಲೂ ಕೂಡ ಏನಂತ ಹೇಳಿದ್ರೆ, ಬೆಳೆಗಾರರು ಒಂದು ವ್ಯವಸ್ಥಿತ ಮಾರುಕಟ್ಟೆ ಮಾಡಬೇಕು. ಇದೇನಾಗಿದೆ ಅಂತ ಹೇಳಿದ್ರೆ, ಇವತ್ತು ಮಾರುಕಟ್ಟೆನಲ್ಲಿ ಇವತ್ತು ಒಂದು ರೇಟ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಇಂಡಿಯಾದ ಕಾಫಿ ಕೊಯ್ಲು ಮಾಡೋದು ಡಿಸೆಂಬರ್ ತಿಂಗಳಿಂದ ಕೊಯ್ಲು ಶುರುವಾಗುತ್ತೆ. ಸೊ ಜಾನ್ವರಿ ಫೆಬ್ರವರಿ ಮಾರ್ಚ್ ವರೆಗೆ ನಮ್ದು ಕಾಫಿಗಳು ಹೆಚ್ಚು ಸ್ಟಾಕಲ್ಲಿ ಇರ್ತವೆ, ಅದರಿಂದ ಮಾರ್ತಾ ಹೋಗ್ತೀವಿ. ಅತಿ ಹೆಚ್ಚು ಕಾಫಿ ಮಾರಾಟ ಆಗೋದು ಈ ಜಾನ್ವರಿ ಫೆಬ್ರವರಿ ಮಾರ್ಚಲ್ಲಿ. ಇಲ್ಲಿ ಏನಾಗಿದೆ, ಒಂದು ವ್ಯವಸ್ಥೆ, ಯಾರೇ ಒಂದು ಎಕ್ಸ್ಪೋರ್ಟರ್ ಆಗಲಿ ಅಥವಾ ಒಂದು ಟ್ರೇಡರ್ ಆಗಲಿ, ಒಂದ್ಸರ್ತಿ ಕಾಫಿ ಅವರಿಗೆ ಎಷ್ಟು ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿ ಬಂದ ಮೇಲೆ ಆಮೇಲೆ ಈ ವೇರ್ ಪೇರ್ಗಳು ಸ್ವಲ್ಪ ನಮ್ಮ ಗ್ರೋವರ್ಗಳಿಗೆ ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಏನು ಏರ್ ಪೇರ್ ಆಗುತ್ತೆ ಅದಕ್ಕೆ ಸರಿಸಮನಾಗಿ ಮಾರ್ಕೆಟ್ ಏರೋದಿಲ್ಲ, ಇಳಿತಕ್ಕಂಡ ಮಾತ್ರ ಜಾಸ್ತಿ ಇಳಿಯುತ್ತೆ. ಇದು ನಮ್ಮ ಅನುಭವ. ಇದು ಇದಕ್ಕೆ ಅವರು ಹಲವಾರು ಕಾರಣ ಕೊಡಬಹುದು, ಆದರೂ ಆ ಕಾರಣಗಳು ಯಾವುದನ್ನು ಬೆಳೆಗಾರರ ಮನಮುಟ್ಟ ಅಂತದಲ್ಲ. ಇದಿಷ್ಟು ನಾನು ಹೇಳಬಹುದು. ಈಗ ಅತ್ಯಧಿಕ ಒಂದು ಬೆಲೆ ಬಂದಿರೋ ಅಂತದ್ದು ಕಾಫಿಯ ಉತ್ಪನ್ನಗಳಿಗೆ, ಕಾಫಿ ಬೆಳೆಗಾರರಿಗೆ ಬಹಳ ಸುಗಮವಾದಂತಹ ಹಾದಿ ಇಲ್ಲ, ಸಾಕಷ್ಟು ಸಮಸ್ಯೆಗಳು ಇವತ್ತು ಕೂಡ ಅನುಭವಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಬೆಲೆಯನ್ನ ಎಷ್ಟರ ಮಟ್ಟಿಗೆ ಅವರು ಸಂಭ್ರಮಿಸಬೇಕು ಅಂತಾರೆ? ಸಂಭ್ರಮಿಸಂತ ಒಂದು ದೊಡ್ಡ ಬೆಲೆ ಅಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಯಾವ್ದಕ್ಕೆ ಸಂಭ್ರಮ ಮಾಡಬಹುದು ಅಂದ್ರೆ, ಇವತ್ತು ನಾನು ಯಾರ ಹತ್ರ ನಾವು ಕೈ ಚಾಚಂಗಿಲ್ಲ ಅನ್ನೋಷ್ಟಕ್ಕೆ ನಾವು ಸಂಭ್ರಮ ಪಡಬಹುದು. ಆದರೆ ಇದರಲ್ಲಿ ಏನೋ ಒಂದು ದೊಡ್ಡ ಒಂದು ನಾವು ನಿಧಿಯನ್ನು ಮಾಡಿಟ್ಕೊಂಡಿದೀವಿ ಅನ್ನೋ ಪರಿಸ್ಥಿತಿನ ಇನ್ನೂ ಮುಟ್ಟಿಲ್ಲ ನಾವು. ನನ್ನ ಕಳಕಳಿ ಮನವಿ ಏನು ಅಂದರೆ, ಕೃಷಿಯಲ್ಲಿ ಯಾವುದೇ ಒಂದು ಕೃಷಿ ಉತ್ಪನ್ನನ ಮಾರುಕಟ್ಟೆಗೂ ಬೆಳೆಗಾರನ ಸಿಕ್ಕದನ್ನಕ್ಕೂ ನೀವು ಒಂದು ಲೆಕ್ಕ ಹಾಕಿ ನೋಡಿದರೆ, ಯಾವತ್ತು ಕೃಷಿಕನಿಗೆ ಸರಿಯಾಗಿ ನ್ಯಾಯವಾದ ಬೆಲೆ ದಕ್ಕುತ್ತದೆ ಅವತ್ತು ಅವನು ಕೃಷಿಕನ ನಿಜವಾದ ಸಂತೋಷ. ಇವತ್ತು ಫಾರ್ ಎಕ್ಸಾಂಪಲ್ ಒಂದು ತೆಂಗಿನಕಾಯಿ ತಗೊಳ್ಳಿ ಸರ್, ತೆಂಗಿನಕಾಯಿ ಇವತ್ತು ಮಾರ್ಕೆಟಲ್ಲಿ ಕೆಜಿ 35 ರೂಪಾಯಿ ಮಾರ್ತಾ ಇದ್ದಾರೆ. ನೀವು ಬೆಳೆಗಾರನ ಎಷ್ಟು ಸಿಕ್ಕುತ್ತೆ ಅಂತ ಕೇಳಿ ನೋಡಿ. ಒಂದು ತೆಂಗಿನಕಾಯಿಗೆ 10 ರೂಪಾಯಿ 12 ರೂಪಾಯಿ ಮೇಲೆ ಯಾರು ಬೆಳೆಗಾರರಿಗೆ ತಗೊಂಡು ಕೊಡ್ತಾ ಇಲ್ಲ. ಈ ಒಂದು ವ್ಯತ್ಯಾಸ ಏನಿದೆ, ಈ ವ್ಯತ್ಯಾಸ ಸಂಕುಚಿತ ಆಗೋರಿಗೆ ಯಾವ ಬೆಳೆಯದ ಬೆಳೆಗಾರನು ಕೂಡ ಸುಖವಾಗಿದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವತ್ತು ಕಾಫಿಗೆ ಇರುವಂತಹ ಬೆಲೆ ಇನ್ನು ಎಷ್ಟು ದಿವಸಗಳವರೆಗೆ ಸ್ಥಿರವಾಗಿರಬಹುದು ಸರ್? ಇದೊಂದು ಯಕ್ಷ ಪ್ರಶ್ನೆ, ಮಿಲಿಯನ್ ಡಾಲರ್ ಕ್ವಶನ್ ಅಂತ ಹೇಳ್ತಾರಲ್ಲ ಹಾಗೆ ನೋಡಿ. ಈ ವರ್ಷ ಬ್ರೆಜಿಲ್ನಲ್ಲಿ ಕಾಫಿ ತುಂಬಾ ಇದೆ ಅಂತೇಳಿ ಸ್ವಲ್ಪ ಬ್ರೆಜಿಲ್ ಕಾಫಿ ಹಾರ್ವೆಸ್ಟಿಂಗ್ ಅಂದ್ರೆ ಜುಲೈನಿಂದ ಸುಮಾರು ಕಾಫಿ ರೇಟ್ ಕೆಳಗೆ ಬಂತು. ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ 24,000 ರೂಪಾಯಿ ಇದ್ದಿದ್ದ ರೋಬಸ್ಟ್ ಪಾರ್ಚ್ಮೆಂಟ್ ಕಾಫಿ 16,000 ರೂಪಾಯಿವರೆಗೂ ಬಂತು. ಅಂದ್ರೆ ಮೂರನೇ ಒಂದು ಭಾಗ ಕಾಫಿ ರೇಟ್ ಕಮ್ಮಿ ಆಯಿತು. ಬ್ರೆಜಿಲ್ನಲ್ಲಿ ಉತ್ಪನ್ನ ಕಮ್ಮಿ ಆಯಿತು ಅಂತೇಳಿ ಮತ್ತೊಂದು ಸುದ್ದಿ ಬಂತು ಬ್ರೆಜಿಲ್ ಹಾರ್ವೆಸ್ಟ್ ಎಲ್ಲ ಆದ್ಮೇಲೆ. ಆಗ ಪುನಃ ಸ್ವಲ್ಪ ಕಾಫಿ ಮೇಲ್ಗಡೆ ಬಂದು 20,000 ಮಟ್ಟಕ್ಕೆ ನಿಲ್ತು. ಪುನಃ ಈಗೇನಾಗಿದೆ, ವಿಯೆಟ್ನಾಮಲ್ಲಿ ಕಾಫಿ ತುಂಬಾ ಚೆನ್ನಾಗಿದೆ, ವಿಯೆಟ್ನಾಮಲ್ಲಿ ಏನು ತೊಂದರೆ ಇಲ್ಲ ಅಂತೇಳಿ ಪುನಃ 18,000 ಇಳಿದೈತೆ ಕಾಫಿ ರೇಟು. ಇದರಲ್ಲಿ ಒಂದು ನ್ಯೂಸ್ ಏಜೆನ್ಸಿ ಇದೆ, ಒಂದ್ ದಿವಸ ರೇಟ್ ಕಮ್ಮಿ ಆಗಿದ ತಕ್ಷಣ ಒಂದು ಹೇಳ್ತಾರೆ ಈ ಸಪ್ಲೈ ತುಂಬಾ ಪೊಸಿಷನ್ ಇಂಪ್ರೂವ್ ಆಗಿರೋದ್ರಿಂದ ಕಾಫಿ ರೇಟ್ ಕಮ್ಮಿ ಆಯಿತು ಅಂತ ಬರೀತಾರೆ. ಮತ್ ಮಾರನೇ ದಿವಸಕ್ಕೆ ರೇಟ್ ಜಾಸ್ತಿ ಆಯಿತು, ಸಪ್ಲೈ ಕಮ್ಮಿ ಇರೋದ್ರಿಂದ ರೇಟ್ ಜಾಸ್ತಿ ಆಯಿತು ಅಂದ್ರೆ ಒಂದ್ ದಿವಸದಲ್ಲಿ ಅದು ಹೇಗೆ ಸಪ್ಲೈ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ ಸರ್. ಇದು ಈ ಪ್ರಶ್ನೆಗಳನ್ನೆಲ್ಲ ನಮಗೆ ಮುಂದಿಟ್ಟು ನೋಡಿದಾಗ ಮಾರುಕಟ್ಟೆ ಇವತ್ತು ಕೂಡ ನಮ್ಮ ಬೆಳೆಗಾರರ ಕೈಯಲ್ಲಿಲ್ಲ, ಇದು ಮಧ್ಯವರ್ತಿಗಳ ಕೈಯಲ್ಲಿದೆ ಅಂತ ನನ್ನ ಅನಿಸಿಕೆ. ತಾವು ಪ್ರಾರಂಭದಲ್ಲೇ ಹೇಳಿದ್ರಿ ನಮ್ಮ ಕಾಫಿಯ ಬೆಲೆ ಏನಿದೆಯೋ ಇದು ನಿರ್ಧಾರ ಆಗ್ತಕ್ಕಂಥದ್ದು ವಿದೇಶಗಳಲ್ಲಿ ಅಂತ ಹೇಳಿ. ನಮ್ಮ ಆಂತರಿಕ ಕಾಫಿಯನ್ನ ಬಳಕೆಯನ್ನ ಹೆಚ್ಚಳ ಮಾಡಿದ್ರೆ ನಮ್ದೇ ಆದಂತ ಒಂದು ಮಾರುಕಟ್ಟೆಯನ್ನ ನಾವು ಪಡೆದುಕೊಳ್ಬಹುದಾ ಸರ್? ಖಂಡಿತವಾಗಿ. ಪುನಃ ಇತಿಹಾಸನ ಕೆದಕ್ಕೆ ನೋಡಿದ್ರೆ ಒಂದು 10 ವರ್ಷದ ಕೆಳಗೆ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ ಒಟ್ಟು ಕಾಫಿ ಕನ್ಸಂಪ್ಷನ್ ಪರ್ ಕ್ಯಾಪಿಟಲ್ ಅಂದ್ರೆ ಪ್ರತಿಯೊಬ್ಬ ಇಂಡಿವಿಜುವಲ್ಗೆ ಎಷ್ಟು ಆಗ್ತದೆ ಅಂತ ಲೆಕ್ಕ ಹಾಕಿದಾಗ ಒಬ್ಬ ಮನುಷ್ಯನಿಗೆ 58 ಗ್ರಾಮ್ ಕಾಫಿ ಖರ್ಚಾಗ್ತಾ ಇದೆ ಅಂತ ಒಂದು ಸ್ಟಾಟಿಸ್ಟಿಕ್ಸ್ ಇತ್ತು. ಅದರಲ್ಲಿ ಪುನಃ ನೀವು ಸೌತ್ ಅಂಡ್ ನಾರ್ತ್ ಡಿವೈಡ್ ಮಾಡಿದ್ರೆ ತಮಿಳ್ನಾಡು ತೆಗೆದು ಬಿಟ್ರೆ ತಮಿಳ್ನಾಡು ಒಂದೇ 30 ಗ್ರಾಮ್ ಕಾಫಿ ಕನ್ಸ್ಯೂಮ್ ಮಾಡ್ತಿತ್ತು ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್. ಸೊ ಇದು ಜಾಸ್ತಿ ಆಗಿದೆ ಇವತ್ತಿಗೆ. ಇವತ್ತಿಗೆ ಅದು 65,000-70,000 ಟನ್ ಇಂದ ಬಂದು 1,05,000 ಅಥವಾ 1,10,000 ಟನ್. ಇದು ನಿಖರವಾಗಿ ಯಾಕೆ ಹೇಳಕ್ ಆಗ್ತಾ ಇಲ್ಲ ಅಂದ್ರೆ ಪೂಲಿಂಗ್ ಸಿಸ್ಟಮ್ ಇಲ್ಲ, ಬೆಳೆದಿದ್ದು ಎಷ್ಟು ಅಂತ ನಿಖರವಾಗಿ ಗೊತ್ತಾಗ್ತಾ ಇಲ್ಲ, ಇಲ್ಲಿ ಆಂತರಿಕವಾಗಿ ಖರ್ಚಾಗಿದ್ದು ಎಷ್ಟು ಅಂತ ನಿಖರವಾಗಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಕ್ಯಾರಿ ಫಾರ್ವರ್ಡ್ ಸ್ಟಾಕ್ ಅಂತ ಅದನ್ನೊಂದು ತರ್ತಾರೆ ಮತ್ತೆ ಅದರಿಂದ ಗೊತ್ತಾಗ್ತಾ ಇಲ್ಲ ನಮಗೆ, ಒಂದು ಸ್ವಲ್ಪ ಆಗಿರ್ಬೋದು. ಬಟ್ ನಮ್ದು ಕಾಫಿ ಉತ್ಪಾದನಾ ಮಟ್ಟ ಎಲ್ಲಿಗೆ ಹೋಗಿದೆ ಅಂದ್ರೆ 330,000 ಟನ್ ದಾಟ್ಬಿಟ್ಟಿದ್ವಿ ನಾವೀಗ. ಅಂದ್ರೆ ಇವತ್ತಿಗೂ ಕೂಡ ನಾವು 70% ವಿದೇಶಿ ಮಾರುಕಟ್ಟೆ ಮೇಲೆ ಅವಲಂಬಿತ. ಇದರಲ್ಲಿ ನಿಮಗೆ ಮತ್ತೀಗ ಒಂದು ಹೊಸ ತೂಗು ಕತ್ತಿ ನಮ್ಮ ಬೆಳೆಗಾರರ ಮೇಲೆ ಏನು ತೂಗ್ತಾ ಇದೆ ಅಂತ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ಫಾರೆಸ್ಟ್ ಡಿರೆಗ್ಯುಲೇಷನ್ ಆಕ್ಟ್ ಅಂತ EUDR, ಅದೊಂದು ನಮ್ಮ ಮೇಲೆ ಈಗ ಒಂದು ತೂಗು ಕತ್ತಿ ಕಾಣ್ತಾ ಇದೆ. ಅವ್ರೇನಂತ ಹೇಳಿದ್ರೆ ಯುರೋಪ್ನವರು ನಮ್ಮ ತೋಟಗಳದ್ದು ನಾವು ಬೌಂಡ್ರಿನ ಒಂದು ಪಾಲಿಗಾನ್ ಅಂತೇಳಿ ಮಾಡಿಕೊಡ್ಬೇಕು ಅವ್ರಿಗೆ. ಆ ಪಾಲಿಗಾನ್ ಇಟ್ಕೊಂಡು ನೋಡ್ತಾರೆ ನಮ್ದು ಫಾರೆಸ್ಟು ತೆಗೆದಿದೆಯೋ ಅಥವಾ ಕಮ್ಮಿ ಆಗಿದೆಯೋ ಜಾಸ್ತಿ ಆಗಿದೆಯೋ ಅಂತ. ಫಾರೆಸ್ಟ್ ಕಮ್ಮಿ ಆಗಿದ್ರೆ ನಿಮ್ಗೆ ಕಾಫಿ ಕೊಳ್ಳಲ್ಲ ಅನ್ನೋ ಒಂದು ತೂಗು ಕತ್ತಿ ನಮ್ಮ ಮೇಲೆ ಉಂಟು. ಸರ್, ಇಲ್ಲಿ ಒಂದು ನಾನು ವಿಷಯ ಚರ್ಚೆ ಮಾಡಲೇಬೇಕು. ಬಹುಶಃ ನಮ್ಮ ಭಾರತದ ಕಾಫಿ ತೋಟಗಳನ್ನು ತಗೊಂಡ್ರೆ ಈ ಕಾಫಿ ನಂಬರ್ ಅಂತ ಇರ್ತಾ ಇತ್ತು ಹಿಂದೆ. ಕಾಫಿ ನಂಬರ್ ಅಂದ್ರೆ ಮೊದಲಿಂದಲೂ ನಮಗೆ ಒಂದು ಕಾಫಿ ಬೆಳೆಯುವಂಥ ಪ್ರದೇಶನ ಕಾಫಿ ನಂಬರ್ ಅಂತ ಗುರುತು ಮಾಡಿ ಬಾಕಿಯಂತೆ ನಿಮ್ದು ಬೇರೆ ಟೆನ್ಯೂರ್ಗಳಿತ್ತು. ಅದು ಖುಷ್ಕಿ ಇರ್ಬೋದು, ತರಿ ಇರ್ಬೋದು, ಭಾಗಾಯ್ತಿ ಇರ್ಬೋದು, ಈ ತರ ಕಾಫಿ ನಂಬರ್ ಮಾತ್ರ ಬೇರೆ ಇತ್ತು. ಇವತ್ತಿಗೆ ಕಾಫಿ ನಂಬರ್ಗಿಂತ 2 ಪಟ್ಟು ಜಾಸ್ತಿ ಕಾಫಿ ಸಾಗು ಆಗ್ತಾ ಇದೆ. ಅಂದರೆ ಕಾಫಿ ಫಾರೆಸ್ಟ್ ಇಲ್ಲದೇ ಇರೋ ಕಡೆಯೆಲ್ಲ ಕಾಫಿ ಬೆಳೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ನೆರಳು ಬೆರಳು ಕಾಫಿಗೆ ನೇಚರ್ಗೆ ಏನು ಪೂರಕವಾಗಿ ಮಾಡಬೇಕು ಆ ಕೆಲಸ ಬೆಳೆಗಾರ ಮಾಡ್ತೇನೆ ಅಂತ ದಿಟ್ಟವಾಗಿ ಹೇಳ್ಬೋದು ನಾವು. ಅದು ಒಂದು. ಎರಡನೇದು,

ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ. ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ. ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ, ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ. ನೋಡವಳಂದಾವಾ ಮೊಗ್ಗಿನ ಮಾಲೆ ಚಂದಾವಾ.